ವಿಷವಾದೆ ಸಂಪೂರ್ಣ ನಿಂಗೀಗ ನಾನು ನೀನಾದೆ ನನ್ನ ಜೀವ ಓಹೋ ನೀನಾದೆ ನನ್ನ ಜೀವ ಓಹೋ ನೀನಾದೆ ನನ್ನ ಜೀವ ಓ ಜೀವವೇ ಜೀವವೇ ಓ ಜೀವವೇ ಜೀವವೇ ಪರಿಮಳ ಬಂದಂತೆ ಎರೆಯ ಮೊಳಗಳೆ ಪುಳಕಾಯೇನೋ.